ವಾಕ್ಯದ ದೀಪ್ತಿಯಂತಿರಬೇಕು, ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು. ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ. ಸಮಯ ಸರಿಯಾಗಿ 6:51:30 ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ತರೀಕೆರೆ ತಾಲೂಕು ಬಂಬುಸಾರದ ಮಂಜುನಾಥ್ ಎನ್ನುವರ ಕೃಷಿ ಜಮೀನಿನಲ್ಲಿದ್ದೀವಿ. ಇವರು ತಮ್ಮಲ್ಲಿರತಕ್ಕಂತಹ 9 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಅವರು ತಮ್ಮಲ್ಲಿರತಕ್ಕಂತಹ ಜಮೀನಿನಲ್ಲಿ ಏನೇನು ಸಮಗ್ರ ಕೃಷಿ ಮಾಡಿದ್ದಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ತಾವು ಬಂಬುಸಾರದಲ್ಲಿ 9 ಎಕರೆ ಕೃಷಿ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ತಾವು ತಮ್ಮ ಇರತಕ್ಕಂತ ಜಮೀನಿನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೆದಿದ್ದೀರಿ ಅಂತ ಹೇಳ್ತೀರಾ? ಸರ್, ನಾವು ಇರತಕ್ಕಂತ ಜಮೀನಿನಲ್ಲಿ ಅಡಿಕೆ, ತೆಂಗು, ಮಾವು, ಹಲಸು ಮತ್ತೆ ಸ್ವಲ್ಪ ಇದು ಏಲಕ್ಕಿ ಕೂಡ ಹಾಕಿದೀವಿ, ಮೆಣಸು ಹಾಕಿದೀವಿ, ಮತ್ತೆ ಕಾಫಿ ಗಿಡ ಸಹ ಹಾಕಿದೀವಿ. ಹೇಗೆ ಸಾಧ್ಯ ಆಗುತ್ತಿದೆ 9 ಎಕರೆ ಜಮೀನಿನಲ್ಲಿ ಯಾವ ರೀತಿ ವಿಂಗಡಣೆ ಮಾಡಿ ಇದನ್ನ ಬೆಳೀತೀರಾ ತಾವು? ಸರ್, ನಾವು 9 ಎಕರೆನಲ್ಲಿ 5 ಎಕರೆ ಮಾತ್ರ ಸಮಗ್ರ ಕೃಷಿಗೆ ಅಳವಡಿಸಿಕೊಂಡಿದ್ದೀವಿ. ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಕೃಷಿನಲ್ಲಿ 5 ಎಕರೆನಲ್ಲಿ ಎಲ್ಲಾ ಬೆಳೆಗಳನ್ನ ಹಾಕಿದೀವಿ. ಇನ್ನು ಬಾಕಿ 4 ಎಕರೆನಲ್ಲಿ ಬರೀ ಅಡಿಕೆಗೆ ಮಾತ್ರ ಮೀಸಲಿಟ್ಟು ಅಡಿಕೆ ಮಾತ್ರ ಬೆಳೀತಾ ಇದ್ದೀವಿ. ಪ್ರಾರಂಭದಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಕ್ಕೆ ಯಾವ ರೀತಿ ಇಷ್ಟ ಬಂತು, ಏನಕ್ಕೋಸ್ಕರ ಮಾಡಿದ್ರಿ? ಸರ್, ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ರೈತರು ಬೆಳೆದ ಬೆಳೆಗಳಲ್ಲಿ ಸ್ಥಿರತೆ ಇರದ ಕಾರಣ ನಾವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀನಿ ಸರ್. ಒಂದ್ಸರಿ ರೇಟು ಅಡಿಕೆಯಲ್ಲೇ ಆಗ್ಲಿ, ಅಡಿಕೆ ಏರುತ್ತೆ ಮತ್ತೆ ಇನ್ನೊಂದ್ಸರಿ ಇಳಿಯುತ್ತೆ. ಈ ಏರಿಳಿತಗಳಲ್ಲಿ ನಮ್ಮ ಜೀವನ ಕೂಡ ಏರಿಳಿತ ಆಗಬಾರದು ಅಂತ ಒಂದು ಸ್ಥಿರವಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೀನಿ. ಬೆಳೆಗಳಲ್ಲಿ ವೈಪರೀತ್ಯ ಆಗೋದ್ರಿಂದ ಈ ಪದ್ಧತಿ ಅನುಸರಿಸ್ತಾ ಇದ್ದೀನಿ. ಸಮಗ್ರ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದೀನಿ. ತಮಗೆ ಆಸಕ್ತಿ ಬರೋ ಕಾರಣ ಏನು? ಈ ತರ ಆಸಕ್ತಿ ಬರಲಿಕ್ಕೆ ಕಾರಣ, ನಾವು ನಮ್ಮ ಪೂರ್ವಜರಿಂದ ನಮ್ಮ ತಂದೆ ತಾಯಿಗಳಿಂದ ಬಂದಂತಹ ಜಮೀನು ಕೇವಲ 3 ಎಕರೆ ಜಮೀನು ಬಂದಿತ್ತು. ಅದರಲ್ಲಿ ಅಡಿಕೆ ಒಂದು ಸರಿ ನಾವು 1991-92 27,000-28,000 ಹೋಗಿತ್ತು. ನಂತರ 2000ನೇ ಸಾಲಿಗೆ ಕೇವಲ 7,000-8,000 ರೂಪಾಯಿ ಬಂತು. ಈ ರೀತಿ ಅಡಿಕೆ ಬೆಳೆಯಲ್ಲಿ ಏರಿಳಿತಗಳನ್ನ ನಾವು ನೋಡಿದ್ವಿ. ಮತ್ತೆ ಇನ್ನಿತರ ಭತ್ತ ಇಂತ ಇವುಗಳಲ್ಲಿ ನಮಗೆ ಸರಿಯಾದ ರೀತಿ ಬೆಲೆ ಇವತ್ತಿಗೂ ಸಿಗ್ತಾ ಇಲ್ಲ. ಹಂಗಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೀವಿ. ಇದರಿಂದ ನಮಗೆ ಯಾವುದೇ ರೀತಿಯ ಒಂದು ಇದರಲ್ಲಿ ವ್ಯತ್ಯಯ ಆಗೋದಿಲ್ಲ, ಆದಾಯದಲ್ಲಿ ವ್ಯತ್ಯಯ ಆಗೋದಿಲ್ಲ ಅಂತೇಳಿ ನಾನು ನಂಬಿಕೊಂಡಿದ್ದೀನಿ. ಒಟ್ಟಾರೆ ಇರತಕ್ಕಂತ 9 ಎಕರೆಯಲ್ಲಿ 5 ಎಕರೆ ಸಮಗ್ರ ಕೃಷಿ ಅಂತ ಹೇಳಿದ್ರಿ, ಏನೇನು 5 ಎಕರೆಯಲ್ಲಿ ಮಾಡಿದಿರ ತಾವು? 5 ಎಕರೆ ಜಮೀನಿನಲ್ಲಿ ನಾನು ಮಾವು 10 ಮಾವು ಹಾಕಿದೀವಿ, ಸಪೋಟ ಹಾಕಿದೀವಿ, ಮತ್ತೆ ತೆಂಗು ಹಾಕಿದೀವಿ, ಒಂದು 200 ತೆಂಗಿನ ಗಿಡ ಇದೆ, ಅಡಿಕೆ ಇದೆ, ಸುತ್ತಲೂ ಸಾಗವಾನಿ ಗಿಡ ಇದೆ, ಮತ್ತೆ ಸುತ್ತಲೂ ಸಾಗವಾನಿ ಗಿಡ ಇದೆ. ಇತ್ತೀಚೆಗೆ ಮೆಣಸು ಮತ್ತೆ ಕಾಫಿ ಸಹ ಪ್ಲಾಂಟಿಂಗ್ ಮಾಡಿದ್ದೀನಿ. ಪ್ರಾರಂಭದ ಹಂತದಿಂದ ಹೇಳೋದಾದ್ರೆ ಯಾವ್ದನ್ನ ಪ್ರಾರಂಭದಲ್ಲಿ ಮಾಡಿದ್ರಿ, ನಂತರವಾಗಿ ಏನೇನು ಅದಕ್ಕೆ? ಸರ್, ಮೂಲವಾಗಿ ನಾವು ಬೆಳೆದಿದ್ದು ಸಪೋಟ, ತೆಂಗು ಮತ್ತೆ ಅಡಿಕೆ ಮಾತ್ರ. ನಂತರದ ದಿನಗಳಲ್ಲಿ ಇನ್ನಿತರ ಬೆಳೆಗಳನ್ನ ನಾವು ಸೇರಿಸ್ತಾ ಬಂದಿದ್ದೀವಿ. ತೆಂಗಿನ ಬಗ್ಗೆ ಕೊಡ್ತೀನಿ ಅಂತ ಹೇಳ್ತೀರಾ, ನಿಮಗೆ ಲಾಭ ಆಗುತ್ತೋ, ಯಾವ ರೀತಿ ಅದನ್ನ ನಿರ್ವಹಿಸ್ತೀರಿ ಸರ್? ಎಳ್ಳೀರಿಂದ ನಮಗೆ ಲಾಭ ಆಗ್ತದೆ, ಮುಂಚೆಗೆ ಹಣನೂ ಕೂಡ ಸಿಗ್ತದೆ. ಕಾಯಿಯನ್ನ ನಾವು ಮಾರಾಟ, ಕಾಯಿನ ಬೆಲೆ ಈಗ ದಿಢೀರ್ ಕುಸಿತಿದೆ, ಆದ್ರಿಂದ ನಮಗೆ ಎಳ್ನೀರಿಂದ ನಮಗೆ ಒಳ್ಳೆಯ ಬೆಲೆ ಮತ್ತೆ ಆದಾಯ ಸಿಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಎಷ್ಟು ವರ್ಷದಿಂದ ಇದು ಮರನ ಸಾಕಿರೋದು ತಾವು? ಸರ್ ನಾವು ಅಲ್ಲಿ 15-20 ವರ್ಷದಿಂದ ಈ ಮರ ಸಾಕ್ತಾ ಇದೀವಿ. ಅಂತಂದ್ರೆ ಆ ಮರನ ನಿರ್ವಹಣೆ ಯಾವ ರೀತಿ ಮಾಡಿದ್ರಿ? ಅದಕ್ಕೆ ಯಾವ್ದಾದ್ರು ರೋಗ ಬಂತ? ರೋಗ ಬಂದಾಗ ಏನ್ ಮಾಡಿದ್ರಿ? ಯಾವ ರೀತಿ ನೀರನ್ನ ಅದಕ್ಕೆ ಒದಗಿಸ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡೋದು. ನಾವು ಡ್ರಿಪ್ ಇರಿಗೇಷನ್ ಮೂಲಕ ನೀರಾವರಿ ಸೌಲಭ್ಯವನ್ನ ತೆಂಗಿನ ಬೆಳೆಗಳಿಗೆ ಒದಗಿಸಿದೀವಿ. ಯಾವುದೇ ರೋಗ ಬಾಧೆ ಇದುವರೆಗೂ ಕಂಡು ಬಂದಿಲ್ಲ. ಅದನ್ನ ನಾವು ಪ್ರಾಕೃತಿಕ ನೈಸರ್ಗಿಕ ಇದಕ್ಕೆ ಬಿಟ್ಬಿಟ್ಟಿದೀವಿ. ಅದಾದಾಗೆ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದೆ. ಹಾಗಾಗಿ ನಮಗೆ ತೆಂಗಿನ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಯಾವ ಕೃಷಿ ಪದ್ಧತಿ ನಮ್ದು? ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ನಾವು ಮಾಡ್ತಾ ಇದೀವಿ. ನೀವೇ ಮಾಡಿದ್ದ ಅಥವಾ ಬೇರೆ ಕಡೆಯಿಂದ ತಂದಿದ್ದು? ಬೇರೆ ಕಡೆಯಿಂದ ತಂದಿದ್ದು. ತಿಪ್ಟೂರು ಟಾಲ್ ಅಂತ ಹೇಳ್ಬಿಟ್ಟು ತಿಪ್ಟೂರ್ ಕಡೆಯಿಂದ ನಾವು ತಗೊಂಡ್ಬಿಟ್ಟು ಅದನ್ನ ಪ್ಲಾಂಟಿಂಗ್ ಮಾಡಿದ್ವಿ. ಮತ್ತೆ ಅಡಿಕೆ ಎಲ್ಲ ನಮ್ಮ ತರೀಕೆರೆಯಲ್ಲೇ ನಾವು ತರೀಕೆರೆ ಕಡೆಯಿಂದಾನೆ ತಂದು ಸಸಿಯನ್ನ ಹಾಕಿದ್ವಿ. ಹಂಗಾಗಿ ನಮ್ಮ ತೋಟಗಳಲ್ಲಿ ಸಾವಯವ ಕೃಷಿ ಪದ್ಧತಿ ಅನುಸರಿಸ್ತಾ ಇರೋದ್ರಿಂದ ಕೂಡ ರೋಗ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಸ್ಥಳೀಯ ಅಂತ ಬಂದಿಲ್ಲ ಸರ್, ತಿಪ್ಟೂರು ಟಾಲ್ ಅನ್ನೋದು ಜನಪ್ರಿಯತೆ ಹೆಚ್ಚು, ಆದ್ರಿಂದ ನಾವು ಅದನ್ನ ಆಯ್ಕೆ ಮಾಡ್ಕೊಂಡ್ ಬಂದಿದೀವಿ. ಹಂಗಾಗಿ ಅಜ್ಜಂಪುರ ಕಡೆನು ಒಳ್ಳೆ ತಳಿಗಳು ಇದೆ, ಅಜ್ಜಂಪುರ ಸೀನ ಕಡೆ ಒಳ್ಳೆ ತಳಿ ಇದೆ, ಆದ್ರೂ ಕೂಡ ನಾವು ತಿಪ್ಟೂರ್ ಕಡೆಯಿಂದಾನೆ ತರ್ಸಾಕಿರೋದ್ರಿಂದ ಒಳ್ಳೆ ಇಳುವರಿ ಬರ್ತಾ ಇದೆ. ತೆಂಗಿನ ಜೊತೆಗೆ ಮತ್ತೆ ಏನ್ ಬೆಳ್ಕೊಂಡಿದ್ದೀನಿ? ತೆಂಗಿನ ಜೊತೆಗೆ ಒಳದಾಯದಲ್ಲಿ ಎರಡೆರಡು ಸಾಲಿನಲ್ಲಿ ಅಡಿಕೆಯನ್ನ ನಾಟಿ ಮಾಡಿದೀವಿ. ಬದುಗಳಲ್ಲಿ ಹಣ್ಣಿನ ಸಸಿಗಳನ್ನ ಒಂದು ಒಂದು 15 ಕುಂಟೆನಲ್ಲಿ ಮಾವುಗಳನ್ನ ಬೆಳೆದಿದ್ದೀವಿ. ಮತ್ತೆ ಬದುಗಳಲ್ಲಿ ಸಪೋಟ ಬೆಳೆದಿದ್ದೀವಿ. ರೋಗ ಬಾಧೆ ಏನಾದ್ರು? ರೋಗ ಬಾಧೆ ಇದುವರೆಗೂ ಯಾವುದು ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿಲ್ಲ. ಈ ಮಧ್ಯದಲ್ಲಿ ಬೆಳೆದಿರೋದ್ರಿಂದ ಅಡಿಕೆಗೆ ತೊಂದರೆ ಆಗಲ್ವಾ? ಸ್ಟಾರ್ಟಿಂಗ್ ದಲ್ಲಿ ತೊಂದರೆ ಇರುತ್ತೆ, ನಂತರದ ದಿನಗಳಲ್ಲಿ ಅಡಿಕೆ ತೆಂಗಿನ ಮರ ದಾಟಿ ಮೇಲಕ್ಕೆ ಹೋದಾಗ ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಏನೋ ನನಗೆ ತೊಂದರೆ ಅನಿಸ್ತಾ ಇಲ್ಲ ಇಳುವರಿನಲ್ಲಿ. ಅಡಿಕೆ ಯಾವ ತಳಿ ಹಾಕಿರೋದು? ಅಡಿಕೆ ನಾವು ತರೀಕೆರೆ ತಳಿನೇ ಹಾಕಿರೋದು ಸರ್, ತರೀಕೆರೆ ಮತ್ತೆ ಬುಕ್ಕಾಂಬದಿಯಿಂದ ತಂದೆ ಹಾಕಿರೋದು. ನೀವೇನ್ ಮಾಡಿಲ್ಲ? ನಾವು ಮಾಡಿದ್ದಿಲ್ಲ ಸರ್, ಮಾಡಿಲ್ಲ. ಇತ್ತೀಚೆಗೆ ಮತ್ತೆ ನಾನು ಈಗ ಸಸಿ ಕೊಟ್ಟಾಗ ನಮ್ಮ ತೋಟದಿಂದಾನೆ, ಹಳೆ ಮರ ಇದ್ದು ನಮ್ಮ ತೋಟದಿಂದಾನೇ ನಾವು ಗೋಟುಗಳನ್ನ ತೆಗೆದು ಸಸಿ ಮಾಡಿ ಪ್ಲಾಂಟಿಂಗ್ ಮಾಡಿದ್ದೀನಿ ಸರ್. ಎಷ್ಟು ಗಿಡ ಮಾಡಿದ್ರಿ? ನಾವು ಈಗ ಸದ್ಯ ಮಾಡಿದ್ದು 1,500 ಸಸಿ ಹಾಕ್ತೆ ಸರ್, ಅದರಲ್ಲೇ ಮತ್ತೆ 1,500 ಸಸಿ ಹಾಕಿದ್ದೀನಿ. ಒಟ್ಟು ನಿಮ್ಮ ತೋಟ ಬಿಟ್ಟು ಸಪರೇಟ್ ಆಗಿ ಸಾಕ್ತಾ ಇದ್ರಾ? ಸಪರೇಟ್ ಆಗಿ ಸಾಕ್ತಾ ಇದೆ. ಮಾರಾಟದ ಉದ್ದೇಶಕ್ಕೆ? ಮಾರಾಟದ ಉದ್ದೇಶಕ್ಕಲ್ಲ ಸರ್, ನಮ್ಮ ತೋಟಕ್ಕೆ ನಮಗಾಗಿ ನಾನು ಬೆಳ್ಕೊಂಡು ನಾನೇ ಪ್ಲಾಂಟಿಂಗ್ ಮಾಡ್ತಾ ಇದ್ದೀನಿ. ಎಷ್ಟು ಎಕರೆ ಜಮೀನಲ್ಲಿ ಅಡಿಕೆನ ಮಾಡಿದ್ರ? ಅಡಿಕೆ ಬಂದು ಸರ್ 1-6-7 ಎಕರೆ ಬಂದಂಗ ಆಗುತ್ತೆ, ಇನ್ ಬಾಕಿ ಇದರಲ್ಲಿ ಇಂಟಿಗ್ರೇಟೆಡ್ ಕ್ರಾಪ್ಸ್ ಆಗುತ್ತೆ ಸರ್. ಅಡಿಕೆಯನ್ನ ಕೃಷಿ ಮಾಡಿದೀನಿ ಅಂದ್ರೆ ಎಷ್ಟು ಗಿಡ ಹಾಕಿದ್ರಿ ಎಕರೆಗೆ? ಎಕರೆಗೆ 500 ಗಿಡ ಬರ್ತದೆ ಸರ್, 9 ಅಡಿದಾಯದಲ್ಲಿ ಹಾಕಿದೀನಿ, 500 ಗಿಡ ಬರ್ತದೆ. ಇದ್ರ ಜೊತೆಗೆ ಸಪೋಟ ಕೂಡ ಹಾಕಿದೀನಿ ಅಂತ ಹೇಳಿದ್ರಿ, ಅವೆರಡು ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಸಪೋಟದ್ದು ಸರ್, ಸಪೋಟದ ನಿರ್ವಹಣೆ ಅಂತ ಏನ್ ಕೇಳೋದಿಲ್ಲ, ಬರೀ ನೀರ್ ಮಾತ್ರ ಕೇಳತ್ತೆ, ಗೊಬ್ಬರ ಇದುವರೆಗೂ ಏನ್ ಕೊಟ್ಟಿಲ್ಲ. ಇಳುವರಿ ಮಾಮೂಲಿ ಭೂಮಿ ಫಲವತ್ತತೆ ಇರೋದ್ರಿಂದ ಇಳುವರಿಯಲ್ಲೂ ಕೂಡ ಏನ್ ವ್ಯತ್ಯಯ ಆಗಿಲ್ಲ, ಇಳುವರಿ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಬರುತ್ತೆ ಅದ್ರ ಇಳುವರಿ? ಅದ್ರ ಇಳುವರಿ 1 ಮರಕ್ಕೆ 1 ಕ್ವಿಂಟಾಲ್ ಹತ್ತತ್ರ ನಾವು ಕೊಯ್ಬೋದು ಸರ್, 1 ಕ್ವಿಂಟಾಲ್ ವರೆಗೂ ಕೊಯ್ಬಹುದು. ವರ್ಷಕ್ಕೆ ಎಷ್ಟು ಸರಿ? ವರ್ಷಕ್ಕೆ ಈಗ ಸೆಪ್ಟೆಂಬರ್ ಇಂದ ಆರಂಭವಾದ್ರೆ ಮೇ ವರೆಗೂ ಫಸಲು ಬರ್ತದೆ ಸರ್, ಆ ಫಸಲನ್ನ ಅವರೇ ಬಂದು ಕೊಯ್ಕೊಂಡು ಹೋಗ್ತಾರೆ. ಹಂಗಾಗಿ ನಮಗೆ ರೇಟ್ ಅನ್ನ ಒಂದು 16 ರೂಪಾಯಿ ಹಾಕೊಡ್ತಾರೆ ಅಷ್ಟೇ, ಇನ್ನೆಲ್ಲ ಅವ್ರನ್ನ ಕೊಯ್ಕೊಂಡು ಹೋಗಿ ಮಾರಾಟ ಎಲ್ಲ ಅವರೇ ಮಾಡ್ತಾರೆ. ಲಾಸ್ ಅನ್ಸಲ್ವಾ? ಲಾಸ್ ಅನ್ಸುತ್ತೆ ಸರ್, ಇವತ್ತು ಲೇಬರ್ ಪ್ರಾಬ್ಲಮ್, ನಾವೆಲ್ಲ ಇವತ್ತು ಕೂಲಿ ಕೆಲಸದವರ ಸಮಸ್ಯೆ ಇರೋದ್ರಿಂದ ಈ ರೀತಿ ಮಾಡ್ಬೇಕಾಗಿ ಬಂದಿದೆ. ಅಂದ್ರೆ ನಿಮ್ಗೆ ಇಲ್ಲಿ ಕೂಲಿ ಸಮಸ್ಯೆ ಅಂದ್ರೆ ಸಿಗಲ್ಲ ಅಂತಾನ? ಕೂಲಿ ಜನನೂ ಸಿಗ್ತಾ ಇಲ್ಲ, ಕೂಲಿ ದರನೂ ಕೂಡ ಹೆಚ್ಚಾಗಿರೋದ್ರಿಂದ ನಾವು ಅವ್ರಿಗೆ ಕೊಯ್ಕೊಂಡು ಹೋಗ್ಲಿಕ್ಕೆ ಬಿಡ್ತಾ ಇದೀವಿ. ಇಲ್ಲಿ ಯಾವ ಮಾರ್ಕೆಟ್ ಅಂತ ನೀವು ಈ ಹಣ್ಣುಗಳನ್ನು? ಸಾಮಾನ್ಯವಾಗಿ ಭದ್ರಾವತಿ ಮಾರ್ಕೆಟ್ ಗೆ ತಗೊಂಡು ಹೋಗ್ತಾರೆ, ಅವರೇ ಕೊಯ್ಕೊಂಡು ತಗೊಂಡು ಹೋಗ್ತಾರೆ. ಅದಕ್ಕೆ ಸಪೋಟಕ್ಕೆ ಖರ್ಚಿಲ್ಲ? ಸಪೋಟಕ್ಕೆ ಖರ್ಚಿಲ್ಲ, ಬಂದಿದ್ದೆಲ್ಲ ಆದಾಯನೇ ಅಂತೇಳಿ ನನ್ನ ಅನಿಸಿಕೆ. ಅದು ಯಾವ ತಳಿದು ಯಾವ ಕಡೆ ನೀವು ಸಪೋರ್ಟ್ ಬಳಸ್ತಿರೋದು? ಯಾವ ಒಂದು ಕ್ರಿಕೆಟ್ ಬಾಲ್, ಕ್ರಿಕೆಟ್ ಬಾಲ್ ತಳಿ ಯಥೇಚ್ಛವಾಗಿದೆ. ಇನ್ನೊಂದು ಬಾದಾಮ್ ತಳಿ ಅಂತ ಇದೆ. ಎರಡು ತಳಿಯನ್ನ ನಾವು ಪ್ಲಾಂಟಿಂಗ್ ಮಾಡಿದೀವಿ. ಎರಡರಲ್ಲೂ ಕೂಡ ಒಳ್ಳೆ ಇಳುವರಿ ಬರ್ತದೆ. ಅದನ್ನ ಅವರೇ ಬಂದು ಕೈಕಂಡವರಿಂದ ಮತ್ತೆ ಅದಕ್ಕೆ ನೀರಿನ ನಿರ್ವಹಣೆ ಬಿಟ್ಟು ಬಾಕಿ ಏನೇ ಇದನ್ನ ನಾವು ಬಳಸ್ತಾ ಇರೋದ್ರಿಂದ ನಮಗೆ ಒಳ್ಳೆ ಅದರಿಂದ ಕೂಡ ಒಂದು ಅಲ್ಪ ಮೊತ್ತದ ಆದಾಯ ಬರ್ತದೆ ಅಂತೇಳಿ ನಾನು ಹೇಳಬಲ್ಲೆ. ಎಷ್ಟಾದಾಯ ಅಲ್ಪ ಮೊತ್ತದ್ದು ಅಂದ್ರೆ? ಅಲ್ಪ ಮೊತ್ತದ್ದು ಅಂತಂದ್ರೆ ವರ್ಷಕ್ಕೆ ಒಂದು 30,000 ಹತ್ರ ನಿರೀಕ್ಷೆ ಇದೆ ಸರ್. ಖರ್ಚು ಅಂತ ಏನು ಬರಲ್ಲ, ಮಾಡಿಲ್ಲ ಸರ್. ನೀರಾವರಿ ಒಂದು ಒದಗಿಸೋದ್ ಬಿಟ್ರೆ, ಯು ಕೆ ಕೂಡ ನೀರನ್ನೇ ಅವರು ತಗೊಳ್ತೇವೆ ಅನ್ನೋದ್ ಬಿಟ್ರೆ ಯು ಕೆ ಸಪರೇಟ್ ಆಗಿ ಖರ್ಚು ಅಂತ ನಾವೇನು ಇದುವರೆಗೂ ಮಾಡಿಲ್ಲ ಸರ್. ಬೇರೆಯವ್ರು ಕೂಡ ಮಾಡಬಹುದೇನು? ಬೇರೆಯವರು ಮಾಡಬಹುದು. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಸ್ವಂತ ಇದನ್ನ ಮಾಡಿ ಸ್ವಂತ ಆತ ಕೊಯ್ದಿ ಸ್ವಂತ ಮಾರ್ಕೆಟ್ಗೆ ಬಿಟ್ಟಾಗ ಮಾತ್ರ ಅವನಿಗೆ ಲಾಭ ಆಗ್ತದೆ. ತೀರಾ ಅಂತ ಈ ರೀತಿಯಾಗಿ ಅದನ್ನೇ ಸಪರೇಟ್ ಆಗಿ ನಂಬ್ಕೊಂಡು ಮಾಡಿದ್ರೆ ಲಾಭ ಆಗೋದಿಲ್ಲ ಅನ್ಸುತ್ತೆ. ಜೊತೆಗೆ ನೀವು ಮೆಣಸು ಕೂಡ ಬೆಳಿತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರ, ಅದು ಯಾವ್ದು ಅಂತ? ಸರ್, ಮೆಣಸನ್ನ ಮೂಡಿಗೆರೆ ನರ್ಸರಿಯಿಂದ ತಂದಿದೀವಿ. ಮೆಣಸನ್ನ ಈಗ ಪ್ಲಾಂಟಿಂಗ್ ಮಾಡಿರೋದು, ಅದ್ರ ಬಗ್ಗೆ ಇನ್ನೂ ನಂತರ ಇದನ್ನ ನಿರ್ವಹಣೆ ಮಾಡ್ತಾ ಇದೀವಿ. ನಂತರ ದಿನಗಳಲ್ಲಿ ನಮಗೆ ಯಾವ ರೀತಿ ಇಳುವರಿ ಬರ್ತದೆ ಅನ್ನೋದು ನೋಡ್ಬೇಕಾಗಿದೆ ಸರ್. ಇತ್ತೀಚಿನ ದಿನದಲ್ಲಿ ಒಂದು ಕೃಷಿ ಮಾಡೋದೇ ಹೆಚ್ಚು, ನೀವು ಇಷ್ಟೆಲ್ಲ ಸಮಗ್ರವಾಗಿ ಮಾಡ್ತಿದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಇದೆಲ್ಲ ನಾವು ಶೂನ್ಯ ಪೂಕೋಕ ಮತ್ತೆ ಸುಭಾಷ್ ಪಾಳೇಕರ್ ಅವರ ನಾನು ಕೃಷಿಯನ್ನ ಇದನ್ನ ಪದ್ಧತಿಯನ್ನ ಅಧ್ಯಯನ ಮಾಡಿದ್ದೀನಿ. ಆದ್ರಿಂದ ನೈಸರ್ಗಿಕವಾಗಿ ಬೆಳಿಲಿ ಅಂತ 5 ಎಕರೆ ನೈಸರ್ಗಿಕವಾಗಿ ನಾನು ಬಿಟ್ಟಿದ್ದೇನೆ. ನೀರಿನ ನಿರ್ವಹಣೆ ಬಿಟ್ರೆ ಜಾಸ್ತಿ ಗೊಬ್ಬರದ ಬಳಕೆ, ಈ ರಾಸಾಯನಿಕ ಗೊಬ್ಬರದ ಬಳಕೆ ಆಗ್ಲಿ, ಈ ಇತ್ತೀಚಿನ ರೌಂಡ್ ಅಪ್ ಇಂಥ ಇದನ್ನೇ ಆಗ್ಲಿ, ಯಾವ್ದೊಂದನ್ನ ತೋರಿಸ್ತಾ ಇಲ್ಲ. ಅದನ್ನ ಪ್ರಕೃತಿಗೆ ಬಿಟ್ಬಿಟ್ಟಿದ್ದೀನಿ. ಪ್ರಕೃತಿಯಲ್ಲೇ ನಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನ ನಾನು ತಗೊಂಡು ಖುಷಿಯಾಗಿದ್ದೀನಿ. ನೈಸರ್ಗಿಕ ಪದ್ಧತಿ ಅಂದ್ರೆ ಹೆಂಗ್ ಅದನ್ನ ನಿರ್ವಹಣೆ ಮಾಡಕ್ ಸಾಧ್ಯ ಆಗುತ್ತೆ, ರೈತರು ಯಾವ ತರ ಮಾಡಬಹುದು ಅಂತೀರ? ಸರ್, ನೈಸರ್ಗಿಕ ಕೃಷಿ ಅಂತಂದ್ರೆ ಈಗ ಈ ಅರಣ್ಯಗಳಲ್ಲಿ ಅಲ್ಲೇ ಸೊಪ್ಪು ಉದ್ರಿ ಅಲ್ಲೇ ಅದನ್ನ ಅದ್ರ ಗೊಬ್ಬರ ಅದನ್ನೇ ತಾನೇ ಉತ್ಪಾದನೆ ಮಾಡ್ಕೊಂತಾ ಇರತ್ತೆ. ಇಲ್ಲೂ ನಾವು ಅಷ್ಟೇ, ಯಾವುದೇ ವೇಸ್ಟ್ ಆಗಲಿ, ಹಾಳೆ ಆಗಲಿ, ಎಲೆ ಆಗಲಿ ನಾವು ಹೊರಗಡೆ ತವರೋದಿಲ್ಲ. ಅದು ಬಿದ್ದು ಅಲ್ಲೇ ಫಲವತ್ತಾಗಿರೋದ್ರಿಂದ ಅಲ್ಲಿ ನಮಗೆ ಬಿಟ್ಟಷ್ಟೇ ನಮಗೆ ಆದಾಯ ಆಗ್ತದೆ ಅಂತೇಳಿ, ಫಲ ಬಂದಷ್ಟೇ ನಮಗೆ ಆದಾಯ ಆಗ್ತದೆ ಅಂತೇಳಿ ನನ್ನ ತಿಳುವಳಿಕೆ. ನೈಸರ್ಗಿಕ ಕೃಷಿ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ತಾವು? ಸರ್, ನಾವು ಪ್ರಯೋಗ ಮಾಡಿರೋ ಪ್ರಕಾರ ನಮ್ಮ ತೋಟ ಚೆನ್ನಾಗೇ ಇದೆ. ರಾಸಾಯನಿಕ ಕೃಷಿ ಇದು ರೌಂಡ್ ಅಪ್ ಇಂಥವನ್ನೆಲ್ಲ ಬಳಸೋ ತೋಟಗಳಿಗಿನ್ನ ತೋಟಗಳಷ್ಟೇ ಚೆನ್ನಾಗಿ ನಮ್ಮ ತೋಟ ಕೂಡ ನೈಸರ್ಗಿಕ ತೋಟ ಕೂಡ ಚೆನ್ನಾಗಿ ಇರೋದನ್ನ ನಾನು ನೋಡಿದ್ದೀನಿ. ಅಡಿಕೆ ಮತ್ತೆ ತೆಂಗು ಅಂತ ಅಂದ್ರೆ ಕಳೆ ನಿರ್ವಹಣೆ ಇದ್ದೇ ಇರುತ್ತೆ, ಆ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ? ಕಳೆ ನಿರ್ವಹಣೆ ಎಲ್ಲ ನಾವು ವೀಡಿಂಗ್ ಮಿಷಿನ್ ಇಟ್ಕೊಂಡಿದೀವಿ. ಆ ವೀಡರಿಂದ ನಾವು ವರ್ಷದಲ್ಲೇ ಅದು ವರ್ಷದಲ್ಲಿ 3 ಸಾರಿ ಕಟ್ ಮಾಡ್ತೀವಿ. ಮತ್ತೆ ಕೆಲವಾಗ ಡಯಾಂಚ ತಂದು ಅದು ಹಂಗೆ ಉಗ್ತೀವಿ, ಅದು ಬೆಳೆದಿದ್ದನ್ನು ಮತ್ತೆ ವೀಡಿಂಗ್ ಮಾಡ್ತೀವಿ. ಇದರಿಂದಾಗಿ ನಮಗೆ ಅಲ್ಲೇ ಬಿದ್ದಂತ ಸೊಪ್ಪು ಅದು ಕೂಡ ನಮಗೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ದ್ವಿದಳ ಧಾನ್ಯಗಳನ್ನೇನು ಬೆಳೆದಿಲ್ಲ ಮಧ್ಯದಲ್ಲಿ? ಮಧ್ಯದಲ್ಲಿ ದ್ವಿದಳ ಧಾನ್ಯ ಏನು ಬೆಳೆದಿಲ್ಲ ಸರ್. ಏನಕ್ಕೋಸ್ಕರ? ನಿರ್ವಹಣಾ ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ದ್ವಿದಳ ಧಾನ್ಯಗಳನ್ನ ನಾವು ಬೆಳೆಯಕ್ ಹೋದ್ರೆ ಮತ್ತೆ ಲೇಬರ್ ಪ್ರಾಬ್ಲಮ್ ಇವೆಲ್ಲ ಇರೋದ್ರಿಂದ ನಾನು ಅವಕ್ಕೆಲ್ಲ ಇನ್ನೂ ಹೋಗಿಲ್ಲ ಸರ್. ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಅಡಿಕೆಗೆ ನೀರನ್ನ ಯಾವ ರೀತಿ ಕೊಡ್ತೀರಾ ನೀರನ್ನ? ನಾವು ಅಡಿಕೆಗೆ ಎರಡು ಈ 5 ಎಕರೆ ಇದರ ಸಮಗ್ರ ಕೃಷಿನಲ್ಲಿ 2 ಬೋರ್ವೆಲ್ ಅನ್ನ ಹಾಕ್ಸಿದೀವಿ. ಅದಕ್ಕೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿ ಮೂಲಕ ನೀರನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಎಷ್ಟು ದಿನಕ್ಕೊಂದ್ಸಲ ನೀರನ್ನ ವ್ಯವಸ್ಥೆ ಮಾಡ್ತೀವಿ? ಅದು ಹನಿ ನೀರಾವರಿ, ಪ್ರತಿನಿತ್ಯನೂ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಕೊಡ್ತಾನೆ ಹೋಗ್ತಾ ಇರ್ತೀವಿ. ಬೇಸಿಗೆಯಲ್ಲಿ ಮಾತ್ರ, ಮಳೆಗಾಲದಲ್ಲೆಲ್ಲ ಹಾಫ್ ಮಾಡಿರ್ತೀವಿ. ಏನೋ ತೊಂದರೆ ಅನ್ಸೋದಿಲ್ಲ ಸರ್. ಮಳೆಗಾಲದಲ್ಲಿ ಯಾವುದೇ ರೀತಿಯಾದ ರೋಗ ರುಜಿನಗಳು ಗಿಡಕ್ಕೆ ಏನು ತಂದ ತೊಂದರೆ ಆಗ್ತಿಲ್ವಾ ಸರ್? ನಾವು ನೈಸರ್ಗಿಕ ಕೃಷಿ ಪದ್ಧತಿ ಮಾಡ್ತಾ ಇರೋದ್ರಿಂದ ಅವೇ ಅದನ್ನ ಮ್ಯಾನೇಜ್ ಮಾಡ್ತದೆ ಅಂತೇಳಿ ತಿಳ್ಕೊಂಡಿದೀನಿ. ಬಂದಿರೋ ಮರಗಳನ್ನ ನಾನು ತೆಗೆದು ಹೊರಗಡೆ ಹಾಕ್ತೀನಿ. ಮತ್ತೆ ಇನ್ನೇನು ನಾನು ಮತ್ತೆ ಅದಕ್ಕೆ ರಾಸಾಯನಿಕ ಔಷಧಿ ಹೊಡ್ಸೋದು ಈ ತರದ ಪದ್ಧತಿಯನ್ನ ನಾನು ಇಟ್ಕೊಂಡಿಲ್ಲ. ಅಂದ್ರೆ ಗಿಡಕ್ಕೆ ಶೀತ ಆದಾಗ ತೊಂದರೆ ಆಗುತ್ತೆ ಗಿಡಕ್ಕೆ. ಅದು ಸೀದಾ ನಮ್ಮ ಭೂಮಿಗಳೆಲ್ಲ ಈ ರೀತಿ ವಾಟ ಇರೋದ್ರಿಂದ ಆತರ ಶೀತದ ಇದಿಲ್ಲ. ಶೀತದ ಜಮೀನು ಇರತಕ್ಕಂತ ನೀರಾವರಿ ಜಮೀನಿದೆ, ಇದರಲ್ಲಿ ಮಾತ್ರ ಬಸಿಗಾಲುಗಳನ್ನು ನಿರ್ಮಾಣ ಮಾಡಿದ್ದೀನಿ. ಅದು ಬಿಟ್ರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದು ಡ್ರೈಲ್ಯಾಂಡ್ ಆದ್ರಿಂದ ಅಲ್ಲಿ ನನಗೆ ಯಾವುದೇ ರೀತಿಯ ಶೀತ ಬಾಧೆ ಬೆಳೆಗಳಿಗೆ ಕಂಡು ಬಂದಿಲ್ಲ ಅಂತ. ಇತ್ತೀಚಿನ ಹಿಂದಿನ ದಿನಗಳಲ್ಲೆಲ್ಲ ಬೇಸಿಗೆ ಜಾಸ್ತಿ ಇತ್ತು, ಅವಾಗ ಹರಳುತಕ್ಕಂತ ರೋಗ ಅವನ್ನೆಲ್ಲ ನಾವು ಕೇಳ್ಪಟ್ವಿ. ನಿಮ್ಮ ಒಂದು ಸಮಗ್ರ ಕೃಷಿ ಇದರಲ್ಲಿ ಆ ತರದ ಏನಾದರೂ ಇಲ್ಲ ಸರ್? ಅದು ಅರಳು ಉದ್ದದ್ದು ಪ್ರತಿ ಒಂದು ಬೇಸಿಗೆಯಲ್ಲಿ ಶಾಖ ಜಾಸ್ತಿ ಆದಾಗ ಅರಳು ಉದುರೋದು ಸಾಮಾನ್ಯ ಆಗಿರುತ್ತೆ. ಬಟ್ ಉದುರವಷ್ಟು ಉದ್ರಿ ಬಾಕಿದು ಬಂದಷ್ಟೇ ನಮ್ಮ ಫಸಲು ಅಂತ ಹೇಳಿ ನಾವು ತಿಳ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಸಾವಯವ ಕೃಷಿ ಅನುಸರಿಸಕ್ ನಿಂತ ಮೇಲೆ ಅರಳು ಉದುರಿಕೆ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಮತ್ತೆ ಗಿಡಗಳು ಕೂಡ ಗಿಡಗಳಿಗೆ ರೋಗ ಬರತಕ್ಕಂತ ಪ್ರಮಾಣ ಕೂಡ ಕಡಿಮೆ ಆಗಿ ಇರೋದನ್ನ ನಾನು ಕಂಡುಕೊಂಡಿದ್ದೀನಿ. ಅಂದ್ರೆ ಎಲೆ ಚುಕ್ಕಿ ರೋಗ, ಹಿಂಗಾರ ಕೊಡೆ ರೋಗ ಆ ತರದ ರೋಗ ಬಾಧೆಯನ್ನು ನನ್ನ ತೋಟದಲ್ಲಿ ಕಂಡು ಬರ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಸಾವಯವ ಮತ್ತೆ ನೈಸರ್ಗಿಕ ಕೃಷಿಗೆ ಹೋದ ಪರಿಣಾಮವಾಗಿ ಈ ರೀತಿಯ ರೋಗ ಬಾಧೆಗಳ ರೋಗ ರುಜಿನಗಳಿಂದ ನಮ್ಮ ತೋಟ ಆದಷ್ಟು ಮುಕ್ತವಾಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಮ ಅಕ್ಕಪಕ್ಕದ ತೋಟಗಳಿಗೆ ರೋಗ ಬಂದ್ರೂ ನಿಮಗೆ ಬರ್ತಿಲ್ಲ, ಅವ್ರು ಏನ್ ಅನ್ಕೊಂತಾರೆ ನಿಮ್ಮನ್ನ ನೋಡಿ? ಅವರು ಹೇಳ್ತೀವಿ ನಾವು ಹಿಂಗೆಲ್ಲ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಕೆಲವರು ಅನುಸರಿಸ್ತಾರೆ, ಇಲ್ಲ ಕೆಲವರು ನಮಗೆ ರೇಟ್ ಇರ್ಬೇಕಾರೆ ನಾವು ಆದಷ್ಟು ರಾಸಾಯನಿಕ ಬಳಸಿ ನಾವು ಅಡಿಕೆ ಇಳುವರಿನ ಪಡಿತೀವಿ ಅಂತೇಳಿ ಹೇಳ್ತಾ ಇದಾರೆ. ಅಡಿಕೆ ಇಳುವರಿ ಪಡೆದು ಈಗಲೇ ಹಣ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ನೀವೇನಾರ ಮಾಡ್ಕೊಳ್ಳಿ, ನಮಗೆ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಪದ್ಧತಿ ಪ್ರಕಾರನೇ ಬೆಳೀತಾ ಇರ್ತೀನಿ ಅಂತಾನೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ತೋಟ ನೋಡಿ ನಾನು ಆದಷ್ಟು ಎಲ್ಲರ ರೈತರುಗಳಿಗೂ ಹೇಳ್ತಾ ಇರ್ತೀನಿ, ಅದನ್ನ ಅನುಸರಿಸ್ರೆ ಅವರಿಗೂ ಕೂಡ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಭಾವನೆ. ಅಡಿಕೆ ಅಂದ್ರೆ ಯಾವ ತಳಿ ಅಡಿಕೆ ತಾವು ಬೆಳೆಸಿರೋದು? ಅಡಿಕೆ ತಳಿ ಅಂತಂದ್ರೆ ನಾವು ತರೀಕೆರೆ ಮತ್ತೆ ಬುಕ್ಕಾಂಬೋದಿ ಸಾಗಿನಿಂದ ತೋಟದ ತಳಿಗಳನ್ನ ತಗೊಂಡು ನಾವು ಪ್ಲಾಂಟಿಂಗ್ ಮಾಡಿದೀವಿ. ಮಲ್ನಾಡು ಅಡಿಕೆ ಇಲ್ಲಿ ಬರಲ್ಲ ಅಂತಾನ? ಮಲ್ನಾಡು ಅಡಿಕೆಗೆ ಮಲ್ನಾಡು ಅಡಿಕೆ ಸಸಿಗಳನ್ನ ಇಲ್ಲಿ ತಂದು ಹಾಕಿರೋರು ವಿಪರೀತ ರೋಗ ಬಾಧೆ, ಅದಕ್ಕೆ ಕೊಳ್ಳೆ ರೋಗ ಇತ್ಯಾದಿ ರೋಗ ಈ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಲಾರದೇನೆ ಈ ರೀತಿ ರೋಗ ರುಜಿನಗಳು ಜಾಸ್ತಿ, ಹಂಗಾಗಿ ಆ ತಳಿ ಬರೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಅಡಿಕೆನ ನೀವು ನೈಸರ್ಗಿಕ ಕೃಷಿ ಪದ್ಧತಿನೇ ಅನುಸರಿಸಿದೀನಿ ಅಂತೀರಿ, ಖರ್ಚು ಎಷ್ಟು ಬರಬಹುದು ಅಂತ? ಖರ್ಚು ಸಾಮಾನ್ಯ ವೀಡಿಂಗು ಇದು ಸ್ವಲ್ಪ ಮಟ್ಟಿಗೆ ಒಂದು ಟೈಮು ವರ್ಷದಲ್ಲಿ ಒಂದು ಟೈಮು ಈ ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕೋದ್ರಿಂದ ನಮಗೆ ಕನಿಷ್ಠ ಒಂದು 30,000 ರೂಪಾಯಿ ಪರ್ ಎಕರೆ ಬರಬಹುದು, 25,000-30,000 ರೂಪಾಯಿ ಎಕರೆ ಬರಬಹುದು ಸರ್ ಅಷ್ಟೇ. ಕೂಲಿ ಎಲ್ಲ ಸೇರಿ? ಕೂಲಿ ಎಲ್ಲ ಸೇರಿ. ಲಾಭ ಮತ್ತೆ ಆದಾಯ ಎಷ್ಟು ಇಳುವರಿ ಬರುತ್ತೆ? ಆದಾಯ ನನ್ನ ಇದರಲ್ಲಿ ಇಳುವರಿನಲ್ಲಿ ನನ್ನ ಏನ್ ಕುಂಠಿತ ಆಗಿದೆ ಅಂತ ಅನ್ಸೋದಿಲ್ಲ. ಮೊದ್ಲಿಗೆಲ್ಲ ನಾವು ರಾಸಾಯನಿಕ ಬಳಸಿ 80 ಕ್ವಿಂಟಲ್ ತನಕ ನಾವು ಇಳುವರಿನ ತೆಗಿತಾ ಇದ್ವಿ. ಈಗ ರಾಸಾಯನಿಕ ಮುಕ್ತ ಮಾಡಿದ್ಮೇಲೆ ತೋಟನ ನಮಗೆ ಒಂದು 65-70 ಕ್ವಿಂಟಲ್ ಅಡಿಕೆಗೆ ಏನ್ ಮೋಸ ಇಲ್ಲ. ಆದ್ರೆ ಇಲ್ಲಿ ರಾಸಾಯನಿಕ ಗೊಬ್ಬರ ಹಾಕೋದಿಕ್ಕೇನೆ ನಾವು ಸುಮಾರು 1.5-2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ, ಈಗ ಆ ಉಳಿತಾಯ ಆಗಿದೆ. ಇಲ್ಲಿ ಇಳುವರಿ ಕಡಿಮೆ ಆಗಿರೋದು ಇಲ್ಲಿ ನಮಗೆ ಗೊಬ್ಬರ ಹಾಕ್ತಾ ಇರೋದ್ರಿಂದ ನಮಗೆ ಅಲ್ಲಿ ಮ್ಯಾನೇಜ್ ಆಗ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ. ನೀವು ಅಲ್ಲಿ ಸರ್ಕಾರಿ ಗೊಬ್ಬರದಲ್ಲಿ ಅಲ್ಲಿ ಲಾಸ್ ಆಗೋದನ್ನ ಇಲ್ಲಿ ನೀವು ಕವರ್ ಮಾಡ್ತಾ ಇದೀವಿ. ಮತ್ತೆ ಜೊತೆಗೆ ಮಾವು ಕೂಡ ಬೆಳೆದಿದ್ದೀನಿ ಸಮಗ್ರ ಕೃಷಿಯಲ್ಲಿ ಅಂತ ಹೇಳಿದ್ರು, ಅದು ಯಾವುದು ತಳಿ ಮಾವು ಹಾಕಿದ್ರಿ ಆ ಒಂದು ಕೃಷಿ ಪದ್ಧತಿನ? ಮಾವಿನಲ್ಲಿ ಮಲ್ಲಿಕಾ, ತೋತಾಪುರಿ, ನೀಲಮ್ಮ, ಕಸಿ ಈ ತರ ವೆರೈಟೀಸ್ ಅನ್ನ ಹಾಕಿದೀವಿ. ಇದನ್ನು ಕೂಡ ಜೀರೋ ಮೇಂಟೆನೆನ್ಸ್ ಅಲ್ಲಿ ನಿರ್ವಹಣೆ ಮಾಡ್ತಾ ಇದೀವಿ. ಯಾವುದೇ ರೀತಿಯ ಬಂಡವಾಳ ಹಾಕಿಲ್ಲ, ಯಾವುದೇ ರೀತಿಯ ಗೊಬ್ಬರ ಆಗ್ಲಿ ಇದಾಗ್ಲಿ ಕೊಡ್ತಾ ಇಲ್ಲ. ಅವಾಗ ಎಷ್ಟು ಬಿಡ್ತದೆ ಅಷ್ಟನ್ನ ನಾವು ಬಳಸ್ಕೊಳ್ತಾ ಇದೀವಿ. ಎಷ್ಟು ವರ್ಷದ ಗಿಡಗಳು ಮರಗಳು ಅವೆಲ್ಲ? ಅವು 20 ವರ್ಷದ ಗಿಡಗಳು ಸರ್. ಎಷ್ಟಿದಾವ ಸರ್? ಒಟ್ಟು 10 ಮರಗಳಿದಾವೆ. ಫಲಕ್ಕೆ ಬರ್ತಾ ಇದಾವೆ. ಅದ್ರದ್ದು ಖರ್ಚು ವೆಚ್ಚ ಮತ್ತೆ ಆದಾಯ ಯಾವ ರೀತಿ ಮಾರ್ಕೆಟಿಂಗ್? ಅದ್ರದ್ದು ಅಲ್ಲಿನೇ ನಾವು ಉಂಡಿನೇ ಚೇಣಿ ಕೊಟ್ಬಿಡ್ತೀವಿ, ಚೇಣಿ ಅಂತ ಹೇಳಿ ಕೊಡ್ತೀವಿ. ಚೇಣಿ ಕೊಟ್ಟಿರೋ ಕಾರಣದಿಂದಾಗಿ ನಮಗೆ 10,000 ರೂಪಾಯಿ ವಾರ್ಷಿಕವಾಗಿ ಸಿಗ್ತದೆ. ಅದನ್ನ ಬಂದು ಅವರೇ ಕೊಯ್ಲು ಮಾಡಿ ತಗೊಂಡು ಹೋಗ್ತಾರೆ, ನಮಗೆ ಅದು ತಲೆ ಬಿಸಿ ಇರೋದಿಲ್ಲ. ಏನಕ್ಕೋಸ್ಕರ ಮಾಡ್ತೀರಿ? ಏನಕ್ಕೋಸ್ಕರ ಅಂದ್ರೆ ನಾವು ಅದ ಮಾವಿನ ಕಾಯಿ ಎಲ್ಲ ಕಿತ್ತು ಮಾವಿನ ಹಣ್ಣೆಲ್ಲ ಕಿತ್ಬಿಟ್ಟು ನಾವು ಮಾರಾಟ ಮಾಡಲಿಕ್ಕೆ ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾವು ಆ ರೀತಿಯಾಗಿ ಚೇಣಿಯನ್ನ ಕೊಡೋ ಪದ್ಧತಿಯನ್ನ ಮಾಡ್ಕೊಂಡಿದೀವಿ. ನಾನು ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ತೋಟ ನಿರ್ವಹಣೆ ಮಾಡೋದ್ರಿಂದ ನನಗೆ ಕಷ್ಟ ಸಾಧ್ಯ, ಆದ್ರಿಂದ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಜೊತೆ ಕಾಫಿಗೆ ಅಂತ ಹೇಳಿದ್ರಿ, ಕಾಫಿ ಚಿಕ್ಕಮಂಗ್ಳೂರಲ್ಲಿ ಕೇಳ್ಪಟ್ವಿ, ಇಲ್ಲಿ ಯಾವ ರೀತಿ ಬೆಳೀತಿದ್ರ, ಯಾವ್ದು ಏನು ಆ ಕೃಷಿ ಬಗ್ಗೆ? ಸರ್, ಕಾಫಿನ ಇತ್ತೀಚೆಗೆ ಪ್ಲಾಂಟಿಂಗ್ ಮಾಡಿದ್ದೀನಿ. ಈ ಏರಿಯಾದಲ್ಲಿ ಬರುತ್ತೆ ಅಂತ ಯಾರೋ ನನಗೆ ಕೃಷಿ ತಜ್ಞರು ಸಲಹೆ ಕೊಟ್ಟಿರೋದ್ರಿಂದ ಅದು ಸ್ವಲ್ಪ ಪ್ಲಾಂಟಿಂಗ್ ಮಾಡಿದ್ದೀವಿ. ಕಾವೇರಿಯನ್ನ ಕಾಫಿ ತಳಿ ತಂದು ಪ್ಲಾಂಟಿಂಗ್ ಮಾಡಿದ್ದೀವಿ. ಅದು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಫಲಕ್ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಒಂದು ನಿರೀಕ್ಷೆ ಇದೆ ಸರ್. ಒಂದು ಪ್ರಯೋಗ ಅಷ್ಟೇ. ಎಷ್ಟು ಎಕರೆ ಹಾಕಿದ್ರಿ ಸರ್? ನಾನು ಕೇವಲ ಒಂದು 300 ಸಸಿ ಮಾತ್ರ ನಾಟಿ ಮಾಡಿದ್ದೀನಿ. ನಾಟಿ ಪದ್ಧತಿ ಸ್ವಲ್ಪ ಹೇಳ್ತೀರಿ? ನಾಟಿ ಪದ್ಧತಿ 4x4 ಈ ತರ ಇದರಲ್ಲಿ ನಾನು ಹಾಕೊಂಡು ಹೋಗಿದ್ದೀನಿ. ಅದು ಸಸಿನೇ ತಂದಿದ್ದೆ ಸರ್ ನಾವು, ಅದನ್ನ ನರ್ಸರಿಯಿಂದ ಸಸಿನೇ ತಂದ್ಬಿಟ್ಟು ನಾವು ಒಂದಡಿ ಒಂದಡಿ ನಾವು ಆಳಕ್ಕೆ ತೆಗೆದು ಸ್ವಲ್ಪ ಮಟ್ಟಿಗೆ ಕುರಿ ಗೊಬ್ಬರನ ಹಾಕ್ಬಿಟ್ಟು ಅದರಲ್ಲಿ ನಾನು ಪ್ಲಾಂಟಿಂಗ್ ಅನ್ನ ಮಾಡಿದ್ದೀನಿ. ಅದಕ್ಕೆ ಯಾವ ರೀತಿ ವಾತಾವರಣ ಇರಬೇಕು ಅಂತೀರಿ? ಅದಕ್ಕೆ ಸಾಮಾನ್ಯವಾಗಿ ಶೀತಮಯ ವಾತಾವರಣ ಇರಬೇಕು, ನೆರಳು ಇರಬೇಕು ಅಂತಾರೆ. ಹಾಗಾಗಿ ಅಲ್ಲಿ ನಮ್ಮ ಸಮಗ್ರ ಕೃಷಿ ಇದರಲ್ಲಿ ನೆರಳು ಇರೋದ್ರಿಂದ ನಾವು ಅದನ್ನ ಪ್ಲಾಂಟಿಂಗ್ ಮಾಡಿದ್ದೀವಿ. ನಾವು ಸ್ವಲ್ಪ ಇಳಿಜಾರನ್ನ ನೋಡಿ ಸಸ್ಯನ ಪ್ಲಾಂಟಿಂಗ್ ಮಾಡಿದ್ದೀವಿ. ವಿಜ್ಞಾನಿಗಳು ಬಂದಿಲ್ಲ ಸರ್, ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ನಾನು ಕಾಂಟ್ರಾಕ್ಟ್ ಅಲ್ಲಿ ಇದ್ದೆ, ಅವರು ನಿಮ್ಮ ತೋಟಕ್ಕೆ ಒಂದ್ಸರಿ ವಿಸಿಟ್ ಮಾಡ್ಬೇಕು ಅಂತೇಳಿ ಹೇಳಿದ್ದಾರೆ. ಬಂದು ನೋಡ್ಬೋದು ಸರ್. ಬೇರೆ ರೈತರು ಕಾಫಿ ಬೆಳಿಬಹುದಾ ನೀವು ಅನ್ಕೊಂಡಂಗೆ? ನನ್ನ ಕಾಫಿ ಗಿಡನೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾನು ಆ ಬಗ್ಗೆ ಇನ್ನೂ ಮಾಹಿತಿನ ಜಾಸ್ತಿ ಹಂಚ್ಕೊಳಕ್ ಇಷ್ಟ ಪಡೋದಿಲ್ಲ ಸರ್. ಅಂದ್ರೆ ನೀವು ಬೆಳೆದ ನಂತರವಾಗಿ ಹೇಳ್ತೀರಾ? ಹೇಳ್ಬೋದು ಸರ್, ಹೇಳ್ಬೋದು. ಯಾರ ಒಂದು ಮಾರ್ಗದರ್ಶನ ಅಂದ್ರೆ ಯಾರನ್ನು ನೋಡಿ ನೀವು ಕಾಫಿ ಬೆಳಿಬೇಕು ಅಂತ ಅನಿಸ್ತು ಸರ್? ಈ ಭಾಗದಲ್ಲಿ ಕೆಲವರು ಹಾಕಿದ್ರು, ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಹಾಕಿದ್ರು, ಅವರ ತೋಟದಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಮತ್ತೆ ಕೆಲವರು ನಮ್ಮ ಊರಲ್ಲಿ ಹಿತ್ತಲ ಗಿಡದಲ್ಲಿ ಹಾಕಿದ್ರು, ಒಳ್ಳೆ ಒಂದು ಗಿಡಕ್ಕೆ 7-8 ಕೆಜಿ ತನಕ ಕಾಫಿ ಇಳುವರಿ ಬಂದಿದ್ದನ್ನು ನೋಡಿದ್ದೀನಿ. ಆದ್ರಿಂದ ನಾನು ಯಾಕೆ ಪ್ರಯೋಗ ಮಾಡಬಾರ್ದು ಅಂತೇಳಿ ಆ ಪ್ರಯೋಗವನ್ನು ಮಾಡಿದ್ವಿ. ಅದು ಕೂಡ ಜೀರೋ ಕಲ್ಟಿವೇಶನ್? ಅದು ಕೂಡ ಜೀರೋ. ಕೆಲವರೆಲ್ಲ ಮನೆ ಹಿಂಭಾಗದಲ್ಲಿ 1-2 ಹಾಕೊಂಡಿದ್ರು, ಇಲ್ಲಿ ಮತ್ತೆ ಇಲ್ಲಿ ಕನಕರಾಜ್ ಅಂತೇಳಿ ನಮ್ಮ ಸ್ನೇಹಿತರೊಬ್ರು ಹಾಕಿದ್ರು, ಅವ್ರ ತೋಟದಲ್ಲಿ ಒಳ್ಳೆ ಇಳುವರಿ ಬಂದಿತ್ತು ಅಂತ ಹೇಳಿದ್ರು. ಅದನ್ನ ನೋಡ್ಬಿಟ್ಟು ನಾನು ಪ್ಲಾಂಟಿಂಗ್ ಮಾಡಿದ್ದೇನೆ. ಜೊತೆಗೆ ಏಲಕ್ಕಿ ಕೂಡ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ? ಏಲಕ್ಕಿ ಕೇವಲ ಒಂದು 7-8 ಗಿಡ ಮಾತ್ರ ಹಾಕಿದ್ದೀನಿ. ಈ ವಾತಾವರಣಕ್ಕೆ ಬಂದಲ್ಲಿ ಅದನ್ನ ನಾನು ಇನ್ನು ನಂತರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಟಿ ಮಾಡ್ಬೇಕನ್ನೋ ಉದ್ದೇಶ ಇದೆ. ನಿಮ್ ಸೈಡ್ ಕಾಡು ಪ್ರಾಣಿಗಳ ಹಾವಳಿ ಏನು ಇಲ್ಲ? ಕಾಡು ಪ್ರಾಣಿ ಹಾವಳಿ ಏನು ನಮ್ಮ ಭಾಗದಲ್ಲಿ ಇಲ್ಲ ಸರ್. ಏನೋ ಆ ರೀತಿಯಾಗಿ ನಮಗೆ ಪ್ರಾಣಿಗಳಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸರ್. ಹಂಗಾಗಿ ನಮ್ಮ ಬೆಳೆದಿದ್ದೆಲ್ಲ ನಮಗೆ ಸಿಗ್ತದೆ. ಸಂಪೂರ್ಣ ನಿರ್ವಹಣಾ ವೆಚ್ಚ ಎಷ್ಟಾಗುತ್ತೆ? ವಾರ್ಷಿಕವಾಗಿ ನನಗೆ ಸಂಪೂರ್ಣ ನಿರ್ವಹಣಾ ವೆಚ್ಚ 3.5-4 ಲಕ್ಷ ರೂಪಾಯಿ ಬರ್ತದೆ ಸರ್. ಆದಾಯ ಒಂದು 20 ಲಕ್ಷ ತನಕ ಬರ್ತದೆ ಸರ್. ಕೂಲಿ ಎಲ್ಲ ಸೇರಿಸಿ ಕಳೆದು? ಕೂಲಿ ಎಲ್ಲ ಸೇರಿಸಿ ಒಂದು 20 ಇದು ಬರುತ್ತೆ. 5 ಲಕ್ಷ ಹೊರಗೆ ನನಗೆ 15 ಲಕ್ಷ ಆದಾಯ ಆಗ್ಬಹುದು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಸರ್. ಬೆಳೆಯಲ್ಲಿ ಸ್ಥಿರತೆ ಇದ್ದ ಪಕ್ಷದಲ್ಲಿ ಬೆಳೆಯಲ್ಲಿ ವೇರಿಯೇಷನ್ ಆದಾಗ ನನಗೆ ಆದಾಯದ ಪ್ರಮಾಣ ಕುಸಿಬಹುದು ಇಲ್ಲ ಇನ್ನೂ ಹೆಚ್ಚಾಗಬಹುದು. ಬೆಳೆ ಸ್ಥಿರತೆ ಇರುತ್ತೆ, ಬೆಳೆಯಲ್ಲಿ ಸ್ಥಿರತೆ ಇರಲ್ಲ. ಅದೇ ಬೆಳೆಯಲ್ಲಿ ಸ್ಥಿರತೆ ಇದ್ದ ಪಕ್ಷದಲ್ಲಿ ನನಗೆ ಈಗಿನ ಧಾರಣೆ ಪ್ರಕಾರ ನನಗೆ 20 ಲಕ್ಷ ಆದಾಯ ಬರಬಹುದು. ಬೆಲೆಯಲ್ಲಿ ಏರುಪೇರಾದಾಗ ನನ್ನ ಆದಾಯ ಕುಸಿಲಬಹುದು, ಇನ್ನೂ ಇನ್ಕ್ರೀಸು ಆಗ್ಬಹುದು. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಸಮಗ್ರ ಕೃಷಿ ಬಗ್ಗೆ ಮತ್ತೆ ಜೀರೋ ಕಲ್ಟಿವೇಶನ್ ಬಗ್ಗೆ? ಬೇರೆ ರೈತರಿಗೂ ಕೂಡ ನಾನು ಇದನ್ನೇ ಹೇಳದ ಸರ್, ರಾಸಾಯನಿಕ ಮುಕ್ತ ತೋಟ ಮಾಡಿ ಈ ರೌಂಡ್ ಅಪ್ ಇಂಥವುಗಳನ್ನೆಲ್ಲ ತ್ಯಜಿಸಿ ಆದಷ್ಟು ನೈಸರ್ಗಿಕ ಗೋ ಟು ನೇಚರ್ ಅನ್ನಂಗೆ ಹಿಂದಕ್ಕೆ ನಾವು ನೈಸರ್ಗಿಕಕ್ಕೆ ತೆರಳೋಣ, ಆ ರೀತಿಯ ಕೃಷಿ ಪದ್ಧತಿಯನ್ನ ಮಾಡೋಣ ಅಂತೇಳಿ ಹೇಳ್ತೀನಿ. ಮತ್ತೆ ಆದಷ್ಟು ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ರಿ. ಬೆಲೆ ಏರಿಳಿತಗಳಿಂದ ಮತ್ತೆ ಬೆಲೆ ಏರಿಳಿತಗಳಿಂದ ಆಗುವ ಅಸ್ಥಿರತೆಯಿಂದ ನೀವು ಪಾರಾಗಬಹುದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯುವಕರು ಇತ್ತೀಚಿನ ದಿನದಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಇಲ್ಲ, ಮಂಜುನಾಥ್ ಅವರೇ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಯುವಕರಿಗೂ ಕೂಡ ಸರ್? ಕೃಷಿನಲ್ಲಿ ಎಲ್ಲೋ ನಾವೆಲ್ಲ ಓದ್ಕೊಂಡು ಎಲ್ಲೋ ಬೆಂಗಳೂರು ಇಲ್ಲ ಇಂಥ ಮುಂಬೈ ಇಂಥ ಸ್ಥಳಗಳಿಗೆ ಹೋಗಿ ನಾವು ಕೇವಲ 15-20 ಸಾವಿರ ರೂಪಾಯಿ ದುಡಿಯೋದ್ಕಿನ್ನ ಕೃಷಿನಲ್ಲಿ ದುಡೀರಿ, ಒಳ್ಳೆ ನೆಮ್ಮದಿ ಇದೆ, ನನ್ನ ಸಮಯನ ನಾನೇ ನಿರ್ಧಾರ ಮಾಡಬಹುದು, ನನಗೆ ನಾನೇ ಭಾಸ ಆಗಿರ್ಬೋದು, ಎಲ್ಲದೂ ಇದರಲ್ಲಿ ಖುಷಿನೂ ಇದೆ, ನಾನ್ ಬೆಳೆದ ಬೆಳೆ ನನ್ನ ಕೈಯಲ್ಲಿ ನನ್ನ ಎದುರುಗಡೆನೆ ಫಸಲಿಗೆ ಬಂತು ಅಂದಾಗ ನನಗೆ ಆಗುವಂತ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ. ಆದ್ರಿಂದ ಕೃಷಿಗೆ ಬನ್ನಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ತಮಗೆ ಸಮಗ್ರ ಕೃಷಿ ನೆಮ್ಮದಿ ತಂದಿದೆ? ಸಮಗ್ರ ಕೃಷಿ ಖಂಡಿತವಾಗ್ಲೂ ನೆಮ್ಮದಿ ತಂದಿದೆ. ಒಳ್ಳೇದು ಮಂಜುನಾಥ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಸಮಗ್ರ ಕೃಷಿ ಬಗ್ಗೆ ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ತರೀಕೆರೆ ತಾಲೂಕು ಬೊಂಬಸರದ ಮಂಜುನಾಥ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ಈಗ ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ದೇವರ ಪದ. ಬನ್ನಿರಿ ಜಾಣೇರಲ್ಲ ಹೊರದಾರಿಗೆ ಸಬದ ಬಡೋದಾವೇಶ್ರೋ ಬನ್ನಿರಿ ಜಾಣೇರಲ್ಲ ಹೊರದಾರಿಗೆ ಸಬದ ಬಡೋದಾವೇಶ್ರೋ ಬನ್ನಿರಿ ಜಾಣೇರಲ್ಲ ನಾಗೋಡಗೊಟ್ಟೆ ಕಾಳೆ ಮಾಳಿ ಬಂದೆ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಬನ್ನಿರಿ ಜಾಣೇರಲ್ಲ ಲಿಂಗಿ ಎಂಬ ಕರ ಬಂದೇಶ್ರೋ ಬನ್ನಿರಿ ಜಾಣೇರಲ್ಲ ಶಿವಲಿಂಗಿ ಎಂಬ ಕರ ಬಂದೇಶ್ರೋ ಬನ್ನಿರಿ ಜಾಣೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಯಾವೇ ಗುರುಗಳ ದಾವಾನಾವೇಶ್ರೋ ಬನ್ನಿರಿ ಜಾಣೇರಲ್ಲ ಮುಳಿಯಂತ ದಾವಾನ ಬನ್ನಿರಿ ಜಾಣೇರಲ್ಲ ಒಳಮಡಿ ಅಂತ ದಾವಾನ ವಾಸ್ರೋ ಬನ್ನಿರಿ ಜಾಣೇರಲ್ಲ ಒಳಮಡಿ ಅಂತ ದಾವಾನ ವಾಸ್ರೋ ಬನ್ನಿರಿ ಜಾಣೇರಲ್ಲ ನಾಗೋಡ ಗೊಟ್ಟೆ ಕಾಳೆ ಮಾಳಿ ಬಂದೆ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸೇರಿ ಗೇರಿ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ಮತ್ತೆ ಕಾರಿ ಮಂಡಲವ ದರಿಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವ ದರಿಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವ ದರಿಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವ ದರಿಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವ ದರಿಶ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಸಹಸ್ರೋಪ ಮಂಗಳವಾಗಲಿ ಕುಕಡದಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶೋಭ ಶೋಭ ಮಂಗಳವಾಗಲಿ ಕುಕಡದಮ್ಮ ಗಲ್ಲಣ್ಣಲ್ಲಿ ಎಣಗಾಗಿ ಮೋನದಲ್ಲಿ ಅಣ್ಣೈದವಾಸಿ ಗುಡಿ ಒಳಗೆ ಅಣ್ಣಲ್ಲೇ ಅಣಿಗಾಗಿ ಮನೋದಲ್ಲ ಅಣ್ಣಿನ ರಾಸಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮ ಕಾಯಿಗಂದಲ್ಲಿ ಅಕ್ಕಿಯಾಗಿ ಮೋನದಲ್ಲಿ ಅಕ್ಕಿಯ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಸೀರೆಯಲ್ಲಿ ಸಿರಿಗಾಗಿ ಮೋನದಲ್ಲಿ ಸೀರೆಯ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಬಳಿಯ ಬಳಿಯಂದಲ್ಲಿ ಬಳಿಗಾಗಿ ಮೋನದಲ್ಲಿ ಬಳಿಗಳ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡದಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡದಮ್ಮಗೆ ಹೂವಂದಲ್ಲಿ ಹೂವಿಗಾಗಿ ಮೋನದಲ್ಲಿ ಹೂವಿನ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳವಾಗಲಿ ಉಚ್ಚಂಗಮ್ಮಗೆ ಒತ್ತದೊಳಗೆ ಇರವಳಕ್ಕೆ ಒತ್ತದೊಳಗೆ ಇರವಳಕ್ಕೆ ಹುಲಿಯ ಇರದಪ್ಪ ಸಾರಸೆ ಹುಲಿಯ ಇರದಪ್ಪ ಸಾರಸೆ ಒಳಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆ ಪುರದೊಳಗೆ ತಾನಿರವಳೆ ವಜ್ರ ಮಾಣಿಕ ದ್ವಾಲೆ ಇಟ್ಟಳು ಬದ್ರೆ ದುರ್ಗ ಕದೇವಿ ಅಮ್ಮಗೆ ವಜ್ರಾಧಾರತಿಯ ಬ್ಯಾಳ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ತಾನಿಟ್ಟಲೆ ಒಲಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆ ಪುರದೊಳಗೆ ತಾನಿರವಳೆ ವಜ್ರ ಮಾಣಿಕ ದ್ವಾಲೆ ಎಟ್ಟಳು ಭದ್ರ ದುರ್ಗ ಕದೇವಿ ಅಮ್ಮಗೆ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳ ಕರೆಸಲಿವೆ ಎಣ್ಣ ದೇವರಿಗೆಲ್ಲ ಕರೆಸಲಿ ಪರಮೇಶ್ವರನ ಬಣ್ಣ ಕೇರುವ ಮಗಾಳಿ ಕೇಸ ಬಣ್ಣ ಕೇಯ ಮಗಾಳಿ ಕೇಸ ಬಣ್ಣ ಕೇರಿಯ ಮಗಾಳಿ ಕೇಸ ಬಣ್ಣ ಕೇರಿಯ ಮಗಾಳಿ ಕಾಲನಂದಿಗವ ಕಾಲನಂದಿಗವ ಕೈಯಲ್ಲಿ ಕಂಕಣ ಲೋಲಾಟೆ ಚಂದ್ರ ಇಟ್ಟಿಯಳ ಕಳೆಯ ಕಾಂತಳ ಕಮಲ ಮುಚಿಯಳ ಒಳವ ಮುತ್ತಿನ ವಾಲಿಗಳ ಒಳವ ಮುತ್ತಿನ ಪೌಡರ್ ಕಂಡು ವಾಲಿ ಸೀತಾ ನಗಾವಳ ಶಂಕರಿಗೆ ಶ್ರಂಭವಿಗೆ ಮಂಗಳ ಜಯ ಮಂಗಳ ಜಯ ಮಂಗಳ. ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ದೇವರ ಪದ ಕೇಳಿದಿರಿ. ಈಗ ಕಾರ್ಯಕ್ರಮದ ಕಡೆಯಲ್ಲಿ ಗಿರಿಕನ್ಯೆ ಚಿತ್ರದ ಒಂದು ಹಾಡನ್ನು ಕೇಳೋಣ. ಗಾಯಕರು ಡಾ ರಾಜ್ಕುಮಾರ್ ಮತ್ತು ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಎಂದೆಂದು ಶಾಂತಿಯನ್ನು ನೀಡುವುದಿಲ್ಲ ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ ಮೇಲು ಕೀಳು ಇಲ್ಲಿಲ್ಲ ದುಡಿಮೆಗೆ ಫಲವ ಕಂಡೇ ಕಾಣುವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಸಾಧನ ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.